ಅವರಿಗೆ ಒಂದು ಮಾಹಿತಿ ಗೊತ್ತಾಗ್ತದೆ ಏನಂದ್ರೆ ಎಂತೆಂಥ ಸೌಲಭ್ಯಗಳು ಇಲ್ಲಿದ್ದಾವೆ, ನಾವು ತಗೊಂಡು ನಾವು ಅವರು ಬಾಗಿಲಿಗೆ ಹೋದಾಗ ನಾವು ಹೇಳ್ತಕ್ಕಂಥ ಮಾತು ಅವ್ರ ಮನಕ್ಕೆ ಮುಟ್ತದೆ. ನಾವು ಸುಮ್ಮನೆ ದೂರ ಮಹಾವಿದ್ಯಾಲಯದಲ್ಲಿ ಇದ್ದು ಮಾತಾಡಿದ್ರೆ ಅದು ಅರ್ಥ ಆಗಲ್ಲ. ನಾವು ಅವ್ರ ಜೊತೆಗೆ ಚಿಕಿತ್ಸೆ ಮಾಡೋದ್ರಿಂದ, ಅವ್ರ ಜೊತೆಗೆ ಇರೋದ್ರಿಂದ, ಒಡನಾಟ ಇರೋದ್ರಿಂದ ನಾವು ಹೇಳ್ತಕ್ಕಂಥ ಮಾತನ್ನು ಅವರು ಸರಾಗವಾಗಿ ನಂಬ್ತಾರೆ ಮತ್ತು ಮಹಾವಿದ್ಯಾಲಯಕ್ಕೆ ಬಂದು ಒಳ್ಳೆ ಚಿಕಿತ್ಸೆಯನ್ನು ಪಡಿತಾರೆ. ಇದು ಯಾಕೆ ಅಂತಂದ್ರೆ ಅವರಿಗೆ ನಂಬಿಕೆ ಇರಲ್ಲ, ಅಲ್ಲಿ ಹೋದ್ರೆ ಏನಾಗ್ತದೋ, ಸುಮ್ಮನೆ ಎಲ್ಲ ದುಡ್ಡು ಹಾಳಾಗ್ಬೋದು, ನನಗೇನು ಚಿಕಿತ್ಸೆ ಸಿಗದೇ ಇರ್ಬೋದು ಅಂತಕ್ಕಂಥ ಒಂದು ಅಳುಕು ಅವ್ರ ಮನಸ್ಸಿನಲ್ಲಿ ಇರ್ತದೆ. ಅದು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಒಂದು ವಿಶ್ವಾಸ ಬರಬೇಕು, ವಿಶ್ವಾಸ ಬರಬೇಕಂದ್ರೆ ಈ ರೀತಿ ಆಗ್ತದೆ. ಆಮೇಲೆ ನಮ್ಗೆ ಇದು ಒಂದೊಂದು ಸಾರಿ ಈ ಹಳ್ಳಿಯಲ್ಲಿ ಆಯ್ತು, ಇವರಿಗೆ ವಿಶ್ವಾಸ ಮೂಡಿದೆ, ಇವರು ಬರ್ತಾರೆ ಅಂತಕ್ಕಂಥದ್ದು ನಮ್ಗೆ ಕಂಡು ಬಂದ್ರೆ ನಾವು ಹಳ್ಳಿನ ಬದಲಾವಣೆ, ಬೇರೆ ಹಳ್ಳಿಗೆ ಯಾವ ಹಳ್ಳಿಯಲ್ಲಿ ಜಾಸ್ತಿ ನಮ್ಮ ಸಮಸ್ಯೆಗಳ ಅಲ್ಲಿ ಇದಿಲ್ವೋ ಅದನ್ನ ಮತ್ತೆ ನಾವು ಇದು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಇನ್ನೊಂದೀಗ ಎಲ್ಲರಿಗೂ ನಿಮ್ಮ ಒಂದು ಪಶು ಮಹಾವಿದ್ಯಾಲಯಕ್ಕೆ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಂತ ಸಂದರ್ಭದಾಗ ನೀವು ಹಳ್ಳಿಗಳಿಗೆ ಹೋಗಿ ಈ ಪಶು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಏನಾದರೂ ಏರ್ಪಾಡು ಮಾಡ್ತಿರ್ತಾರೆ? ಹಂಗೆ ಹೌದು, ಇದು ಕೂಡ ಏನಿದೆ ಅಂತಂದ್ರೆ ಅವರಿಗೆ ಮನಸ್ಸಿರ್ತದೆ ಚಿಕಿತ್ಸೆ ಮಾಡ್ಕೋಬೇಕು ಅಂತಾನು ಆಸೆ ಇರ್ತದೆ. ಆದ್ರೆ ಅದೊಂದು ಗಾಡಿ ತಗೊಳ್ಬೇಕು, ಅಲ್ಲಿಗೆ ಹೋಗ್ಬೇಕು, ಇದನ್ನ ಖರ್ಚು ಮಾಡಬೇಕು ಅಂತಂದ್ರೆ ಹಿಂದೇಟ್ ಹಾಕ್ತಾ ಇರ್ತಾರೆ ಎಷ್ಟೋ ರೈತರು. ಇಂಥ ಒಂದು ಅವರಿಗೆ ಸಮಸ್ಯೆ ಇರ್ತದೆ. ಆವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನಮ್ಮ ಮಹಾವಿದ್ಯಾಲಯ ಮತ್ತು ಇಲಾಖೆ, ಪಶುವೈದ್ಯಕೀಯ ಹಾಗೂ ಪಶುಪಾಲನಾ ಸೇವಾ ಇಲಾಖೆ ಏನಿದೆ ಅವರು ಜೊತೆಗೂಡಿ ಒಂದು ಹಳ್ಳಿಯಲ್ಲಿ ನಾವು ಆರೋಗ್ಯ ತಪಾಸಣೆ ಮತ್ತು ಬಡ ದನಗಳ ಚಿಕಿತ್ಸೆಯ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಈ ರೀತಿ ಮಾಡಿ ನೀವು ಒಂದು ಪಶು ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಅವಾಗ ಮಾಡ್ತಾ ಇರ್ತೀರಾ? ಸರ್, ಇನ್ನೊಂದು ಕೋಳಿ ಸಾಕಾಣಿಕೆಯಲ್ಲಿ ಈ ಗಿರಿರಾಜ್ ಕೋಳಿ ಅಂದ್ರೆ ಸಾಕಷ್ಟು ಹೆಸರು ಮಾಡಿರುವಂತದ್ದು. ಈ ನಮ್ಮ ರೈತರಿಗೆ ಒಳ್ಳೆ ಗುಣಮಟ್ಟದ ಮರಿಗಳು ಬೇಕು ಅಂತಂದ್ರೆ ಅವು ಸಪ್ಲೈ ಮಾಡುವಂತ ವ್ಯವಸ್ಥೆ ನಿಮ್ಮ ಹತ್ರ ಅದನ್ನ ಹೆಂಗೆ? ಈ ಮುಂಚೆ ಈ ವ್ಯವಸ್ಥೆ ಮಾತ್ರ ಇರಲಿಲ್ಲ, ಬರೀ ಬೆಂಗಳೂರಿನಲ್ಲಿ ಮಾತ್ರ ಸೀಮಿತವಾಗಿತ್ತು. ನಂತರ ಈಗ ಒಂದು 2 ವರ್ಷದ ಕೆಳಗಡೆನೆ ನಾವು ಇಲ್ಲಿ ಆರಂಭ ಮಾಡಿದ್ವಿ. ಏನಂತಂದ್ರೆ ಗಿರಿರಾಜ ಬ್ರೀಡರ್ ಸ್ಟಾಕ್ ಅನ್ನ ನಾವು ಇಲ್ಲಿ ಇಟ್ಕೊಂಡಿದ್ವಿ. ಅದ್ರ ಜೊತೆಗೆ ಅದು ಕೊಡ್ತಕ್ಕಂಥ ಮೊಟ್ಟೆಗಳನ್ನ ನಾವು ಮರಿ ಮಾಡಿ ರೈತರಿಗೆ ಕೊಡ್ತೀವಿ. ಒಂದು ದಿವಸದ ಮರಿಯನ್ನ ಅವ್ರಿಗೆ ಕೊಟ್ಟಮೇಲೆ ಅವ್ರು ಸಾಕೊಂಡು ಆಮೇಲೆ ಅದನ್ನ ಬೆಳೆಸಿ ಆಮೇಲೆ ಅವ್ರು ಮಾರಾಟ ಮಾಡ್ಕೊಂತಾರೆ. ಅದಕ್ಕೆ ಬಹಳಷ್ಟು ಬೇಡಿಕೆ ಇದೆ. ಈಗಾಗಲೇ ಈಗ ಉತ್ಪಾದನೆ ಏನಿದೆ ಸಾಮರ್ಥ್ಯ ಇನ್ನೂ ಕಡಿಮೆ ಇದೆ ನಮ್ಮ ಹತ್ರ, ಅದನ್ನ ಜಾಸ್ತಿ ರೈತರಿಗೆ ಕೊಡಬೇಕಾದ್ರೆ ಇನ್ನೂ ಹೆಚ್ಚಿಸಬೇಕಾಗಿದೆ. ಈಗ ಇರ್ತಕ್ಕಂಥದ್ದೇ 6 ತಿಂಗಳು ಹಂಗೆ ಎಲ್ಲ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಎಲ್ಲ. ಬೇಕಂದ್ರೆ ಮೊದಲೇ ಬುಕ್ ಮಾಡಬೇಕು. ಹೌದೌದು, ಈಗ ಸದ್ಯಕ್ಕೆ ನಮ್ಮ ಅಷ್ಟು ಅವರಿಗೆ ರೈತರಿಗೆ ಬೇಕಾಗುವಷ್ಟು ಮರಿ ಕೊಡ್ತಕ್ಕಂಥದ್ದು ನಮ್ಮಲ್ಲಿ ಇಲ್ಲ. ಆದ್ರೂ ಇನ್ನೂ ಅದನ್ನ ಹೆಚ್ಚಿಗೆ ಮಾಡಬೇಕು, ಮುಂಬರುವ ದಿನಗಳಲ್ಲಿ ಅದನ್ನ ಇದು ಮಾಡ್ಬೇಕಂತಕ್ಕಂಥ ಆಸೆ ಇದೆ, ಅದನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಸರ್, ಸಾಕಷ್ಟು ವಿಷಯ ನೀವು ತಿಳಿಸಿಕೊಟ್ರೆ ರೈತ ಬಂದರೆ ತಾವು ಈ ಒಂದು ಪಶುವೈದ್ಯಕೀಯ ಮಹಾವಿದ್ಯಾಲಯ ಬೀದರ್ದಿಂದ ರೈತರಿಗೆ ಸಿಗುವಂತಹ ಸೌಲಭ್ಯಗಳು ಏನು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಮಾಡಿಕೊಡ್ಲಿತ್ತೀರಿ. ಇದು ನೀವು ರೇಡಿಯೋ ಮುಖಾಂತರ ಕೇಳ್ತಾ ಇದ್ರೆ, ಇದಲ್ಲದೆ ನೀವು ನ್ಯೂಸ್ ಆನ್ ಏರ್ ಆಪ್ ಅನ್ನ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲೂ ಸಹಿತ ಆಕಾಶವಾಣಿ ಕಲಬುರಗಿ ಕೇಂದ್ರದ ಜೊತೆಗೆ ದೇಶದ ಇನ್ನು 200ಕ್ಕಿಂತ ಹೆಚ್ಚು ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು. ಸರ್, ತಾವು ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟರೆ ನಮ್ಮ ರೈತರಿಗೆ ಈ ಒಂದು ಧನ್ವಂತರಿ ವಾಹನ ಆಗಲಿ ಅಥವಾ ಪಶು ಶಿಬಿರಗಳಾಗಲಿ ಅಥವಾ ಬೇರೆ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ನಮ್ಮ ರೈತರು ನಿಮ್ಮನ್ನ ಮಾತಾಡಬೇಕು, ನಿಮ್ಮ ಜೊತೆಗೆ ಚರ್ಚೆ ಮಾಡಬೇಕು, ನಿಮ್ಮ ಸೌಲಭ್ಯದ ಉಪಯೋಗ ಮಾಡಿಕೊಳ್ಬೇಕು ಅಂತಂದ್ರೆ ಅವರು ಯಾವ ನಂಬರ್ಗೆ ಸಂಪರ್ಕ ಮಾಡಿದ್ರೆ ಮಾಹಿತಿ ಸಿಗ್ತದಂತ್ರಿ? ಈ ಚಿಕಿತ್ಸಾ ವಿಭಾಗಕ್ಕೆ ಒಬ್ಬರು ಮುಖ್ಯಸ್ಥರಿದ್ದಾರೆ, ಡಾಕ್ಟರ್ ರವೀಂದ್ರ ಬೋಯರ್ ಅಂತ. ಅವರ ಒಂದು ದೂರವಾಣಿ ಸಂಖ್ಯೆನ ನಾನು ನಿಮಗೆ ಕೊಡ್ತೇನೆ, ಹೇಳಿ ಸರ್. 8 7 6 2 6 2 1 5 5 2 1 4. ರೈತ ಬಂದರೆ ಡಾಕ್ಟರ್ ರವೀಂದ್ರ ಬೋಯರ್ ಅವರು ಈ ಎಲ್ಲಾ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತ ಒಬ್ಬರು ಮುಖ್ಯಸ್ಥರಿದ್ದಾರೆ. ಅವರ ಮೊಬೈಲ್ ನಂಬರ್ ನಾ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, 8 7 6 2 1 5 5 2 1 4. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತಹ ಡಾಕ್ಟರ್ ದಿಲೀಪ್ ಕುಮಾರ್ ಅವರಿಗೆ ತಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮತ್ತು ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೀನಿ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇಲ್ಲಿ ತನಕ ತಜ್ಞವಾಣಿಯೊಳಗ ಜಾನುವಾರುಗಳಿಗೆ ಚಿಕಿತ್ಸೆ ಈ ವಿಷಯವಾಗಿ ಬೀದರ್ನ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಡೀನ್ ಆಗಿರುವ ಡಾಕ್ಟರ್ ದಿಲೀಪ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಭರತ್, ಸೈನ್ಸ್ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ಯಾ? ಹೌದು ವರುಣ್. ಅದ್ ಹೇಗೆ ಇಷ್ಟು ಬೇಗ ಕಂಪ್ಲೀಟ್ ಮಾಡಿದೆ ಭರತ್? ವರುಣ್, ಅಂಚೆ ಚೀಟಿ ಸಂಗ್ರಹಣೆ ನನ್ನ ಹವ್ಯಾಸ. ಈ ಹವ್ಯಾಸದಿಂದ ನಾನು ಯಾವುದೇ ಒಂದು ಕೆಲಸವನ್ನ ನಿರಂತರತೆ, ಸಹನಶೀಲತೆ ಹಾಗೂ ನೈಪುಣ್ಯತೆಯಿಂದ ಮಾಡುವುದನ್ನ ಕಲ್ತಿದ್ದೀನಿ. ಈ ಹವ್ಯಾಸ ನನಗೆ ದೇಶ ವಿದೇಶಗಳ ಇತಿಹಾಸ, ಸಂಸ್ಕೃತಿ, ಪರಿಸರ ಹಾಗೂ ಇನ್ನು ಹಲವಾರು ವಿಷಯಗಳ ಬಗೆಗಿನ ಜ್ಞಾನವನ್ನು ಕೂಡ ಹೆಚ್ಚಿಸ್ತಾ ಇದೆ. ನೀನು ಕೂಡ ಹತ್ತಿರದ ಹೆಡ್ ಪೋಸ್ಟ್ ಆಫೀಸ್ನಲ್ಲಿ ಫಿಲಾಟಲಿ ಡೆಪಾಸಿಟ್ ಅಕೌಂಟ್ ತೆರೆಯಬಹುದು ಹಾಗೂ ನಿನ್ನ ಮನೆ ವಿಳಾಸಕ್ಕೆ ಅಂಚೆ ಚೀಟಿಗಳನ್ನ ಪಡೆಯಬಹುದು. ಓ ಹೌದಾ, ನಾನು ಕೂಡ ಅಂಚೆ ಚೀಟಿ ಸಂಗ್ರಹಣೆ ಹವ್ಯಾಸನ ಪ್ರಾರಂಭ ಮಾಡ್ತೀನಿ. ಈಗ ತಂಗ್ಯಮ್ಮ ಎಲ್ ಕಾಂಬಳೆ ಮತ್ತ ಸಂಗಡಿಗರಿಂದ ಸಂಪ್ರದಾಯದ ಪದ ಕೇಳೋಣ. ಚಿಕ್ಕ ಚನವ ಸವಣ್ಣ ಸೇರಿ ಸಣ್ಣದೊಂದಿರುವ ಹಿಡ ತಂದ ಕೋಲೆ, ಸಣ್ಣದೊಂದಿರುವ ಹಿಡ ತಂದ ಕೋಲೆ, ಸಣ್ಣದೊಂದಿರುವ ಹಿಡ ತಂದ ಕೋಲೆ, ಸಣ್ಣದೊಂದಿರುವ ಹಿಡ ತಂದ ಕೋಲೆ. ಗುರವಿನ ಮಠದ ಗಾಯಿರ ಸಾರತೆ ಸಹಕಾರಿ ಕೊಟ್ಟಿ ಪ್ರಸಾದ ಕಸ ಕಂಡ ಕೋಲೆ, ಸಹಕಾರಿ ಕೊಟ್ಟಿ ಪ್ರಸಾದ ಕಸ ಕಂಡ ಕೋಲೆ, ಸಹಕಾರಿ ಕೊಟ್ಟ ಪ್ರಸಾದ ಕಸ ಕಂಡ ಕೋಲೆ, ಸಹಕಾರಿ ಕೊಟ್ಟ ಪ್ರಸಾದ ಕಸ ಕೊಂಡ ಕೋಲೆ. ಹಂಗೆ ಮುಂಡ ಸೇವೈದ ತಂಗಿ ಕೈಯಲೆ ಕೊಟ್ಟ ಮಡದಿಗೆ ನೇರ ವ್ಯಾರ ಸಂದ ಕೋಲೆ, ಮಡದಿಗೆ ನೇರ ವ್ಯಾರ ಸಂದ ಕೋಲೆ, ಮಡದಿಗೆ ನೇರ ವ್ಯಾರ ಸಂದ ಕೋಲೆ, ಮಡದಿಗೆ ನೀರ ವ್ಯಾರ ಸಂದ ಕೋಲೆ. ಹಣ ತಂದಿದ ಪ್ರಸಾದ ಹಿಂದ ಕೆಲ ಮಡಲೆಂದ ನಿಂಗ ಕಾತೋರೆ ಸಲ ಶಳ ಕೋಲೆ, ನಿಂಗ ಕಾತೋರೆ ಸಲ ಶಳ ಕೋಲೆ, ನಿಂಗ ಕಾತೋರೆ ಸಲ ಶಳ ಕೋಲೆ, ನಿಂಗ ಕಾತೋರೆ ಸಲ ಶಳ ಕೋಲೆ. ಒಂದೇ ದಿನ ಮಾರ ಒಂದೇ ತಿಂಗಳನಾಗೆ ಒಂದಾರಾಗೆ ನಾವಾಗ ಶಳ ಕೋಲೆ, ಒಂದಾರಾಗೆ ನಾವಾಗ ಶಳ ಕೋಲೆ, ಒಂದಾರಾಗೆ ನಾವಾಗ ಶಳ ಕೋಲೆ, ಒಂದಾರಾಗೆ ನಾವಾಗ ಶಳ ಕೋಲೆ. ಯಾಡೇ ದಿನ ಬಾರ ಯಾಡೇ ತಿಂಗಳನಾಗೆ ಖಡ್ಡೆಯ ಬಳಿಯ ಕಯ ತುಂಬ ಕೋಲೆ, ಖಡ್ಡೆಯ ಬಳಿಯ ಕಯ ತುಂಬ ಕೋಲೆ, ಖಡ್ಡೆಯ ಬಳಿಯ ಕಯ ತುಂಬ ಕೋಲೆ, ಖಡ್ಡೆಯ ಬಳಿಯ ಕಯ ತುಂಬ ಕೋಲೆ. ಖಡ್ಡೆಯ ಏ ಬಳಿಯ ಕಯ ತುಂಬಿಡಬೇಕಂತ ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ. ಮೂರೇ ದಿನ ಬಾರ ಮೂರೇ ತಿಂಗಳನಾಗೆ ಮೂಡಲ ಹರಿಯ ತಿಳಿ ನೀರ ಕೋಲೆ, ಮೂಡಲ ಹರಿಯ ತಿಳಿ ನೀರ ಕೋಲೆ, ಮೂಡಲ ಹರಿಯ ತಿಳಿ ನೀರ ಕೋಲೆ, ಮೂಡಲ ಹರಿಯ ತಿಳಿ ನೀರ ಕೋಲೆ. ಮೂಡಲ ಹರಿಯ ತಿಳಿ ಮುಗಿಬೇಕಂತ ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ. ನಾಕೆ ದಿನ ಬಾರ ನಾಕೆ ತಿಂಗಳನಾಗೆ ನಕ್ಕೆಯ ಹಣ್ಣ ಕಯ ತುಂಬ ಕೋಲೆ, ಕಾಕೆಯ ಹಣ್ಣ ಕಯ ತುಂಬ ಕೋಲೆ, ಕಾಕೆಯ ಹಣ್ಣ ಕಯ ತುಂಬ ಕೋಲೆ, ಕಾಕೆಯ ಹಣ್ಣ ಕಯ ತುಂಬ ಕೋಲೆ, ಕಾಕೆಯ ಈ ಹಣ್ಣ ಕಯ ತಿರುವೇಕಂತ ನಾರಿ ನಾಗಮ್ಮ ಬಗಸಳ ಕೋಲೆ, ನಾರಿ ನಾಗಮ್ಮ ಬಗಸಳ ಕೋಲೆ ನಾಳೆ ನಾಗಮ್ಮ ಬಗಸಳ ಕೋಲೆ ನಾಳೆ ನಾಗಮ್ಮ ಬಗಸಳ ಕೋಲೆ ಐದೇ ನಂಬಲು ತಿಂಗಳಾಗೆ ಕೊಯ್ದ ಮಲ್ಲಿಗೆ ನನಿ ದಂಡಿ ಕೋಲೆ ಕೊಯ್ದ ಮಲ್ಲಿಗೆ ನನಿ ದಂಡಿ ಕೋಲೆ ಕೊಯ್ದ ಮಲ್ಲಿಗೆ ಕೊಯ್ದಾನೆ ಮಾಲೆಗೆ ನಲಿ ಬಳಿ ಉಡಿಬೇಕಂತ ನಾರೇ ನಾಗಮ್ಮ ಬಗಸಳ ಕೋಲೆ ನಾರೇ ನಾಗಮ್ಮ ಬಗಸಳ ಕೋಲೆ ನಾರೇ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ಹಾರೇ ನಂಬಲು ತಿಂಗಳಾಗೆ ಹಾರ ಕೆನುಬಾನ ಕೆನೆ ಮಸರ ಕೋಲೆ ಹಾರ ಕೆನುಬಾನ ಕೆನೆ ಮಸರ ಕೋಲೆ ಹಾರ ಕೆನುಬಾನ ಕೆನೆ ಮಸರ ಕೋಲೆ ಹಾರ ಕೆನಬಾನ ಕೆನೆ ಮಸರ ಕೋಲೆ ಹಾರ ಕೆನೆ ಬಾನ ಕೆನೆ ಮೊಸರುಡ್ಬೇಕಂತ ನಾರೆ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ಹೇಳೇ ನಂಬಲು ಏಳೆ ತಿಂಗಳಾನಾಗೆ ಹೇಳಿಕೆ ಪಾತಾಳ ಹಸರ ಕುಬಸ ಕೋಲೆ ಹೇಳಿಕೆ ಪಾತಾಳ ಹಸರ ಕುಬಸ ಕೋಲೆ ಹೇಳಿಕೆ ಪಾತಾಳ ಹಸರ ಕುಬಸ ಕೋಲೆ ಹೇಳಿಕೆ ಪಾತಾಳ ಹಸರ ಕುಬಸ ಕೋಲೆ ಹೇಳಿಕೆ ಪಾತಾಳ ಹಸರ ಕುಬಸ ಉಡ್ಬೇಕಂತ ನಾರೆ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ನಾರೆ ನಾಗಮ್ಮ ಬಗಸಳ ಕೋಲೆ ಎಂಟದೆ ನಂಬಲು ಎಂಟ ತಿಂಗಳನಾಗೆ ಕಂಟಾಲೇರಕ್ಕೆ ಕೊಡ ತುಪ್ಪ ಕೋಲೆ ಕಂಟಾಲೇರಕ್ಕೆ ಕೊಡ ತುಪ್ಪ ಕೋಲೆ ಕಂಟಾಲೇರಕ್ಕೆ ಕೊಡ ತುಪ್ಪ ಕೋಲೆ ಕಂಟಾಲೇರಕ್ಕೆ ಕೊಡ ತುಪ್ಪ ಕೋಲೆ ಕಂಟಾಲ ಹೇರಕ್ಕೆ ಕೊಡ ತುಪ್ಪಬೇಕಂತ ಬೇಗ ನಾರಾಯಣಗ ಬರ ಹರಿ ಕೋಲೆ ಬೇಗ ನಾರಾಯಣಗ ಬರ ಹರಿ ಕೋಲೆ ಬೇಗ ನಾರಾಯಣಗ ಬರ ಹರಿ ಕೋಲೆ ಬೇಗ ನಾರಾಯಣಗ ಬರ ಹರಿ ಕೋಲೆ ಒಂಬತ್ತ ತಿಂಗಳಿಗೆ ತುಂಬಿಯಾದೇನ ಸಂದ ಸಂಧ್ಯಾಲ ಕಿರಾವೆನಿ ಕೋಲೆ ಸಂದ ಸಂಧ್ಯಾಲ ಕಿರಾವೆನಿ ಕೋಲೆ ಸಂದ ಸಂಧ್ಯಾಲ ಕಿರಾವೆನಿ ಕೋಲೆ ಸಂದ ಸಂಧ್ಯಾಲ ಕಿರಾವೆನಿ ಕೋಲೆ ತಾಸ ತಾಸಿನ ಬ್ಯಾನಿ ತಾರಿಸಿದಂಗ ತಾಯೋ ಹಾಳೆನೆ ಜಲಮಕ ಕೋಲೆ ತಾಯೋ ಹಾಳೆನೆ ಜಲಮಕ ಕೋಲೆ ತಾಯೋ ಹಾಳೆನೆ ಜಲಮಕ ಕೋಲೆ ತಾಯೋ ಹಾಳೆನೆ ಜಲಮಕ ಕೋಲೆ ಹೊತ್ತ ಹೊತ್ತಿನ ಬ್ಯಾನಿ ಕಾತಿರೆ ಕೊಡದಂಗ ಅತ್ತೋ ಹಾಳೆನೆ ಜಲಮಕ ಕೋಲೆ ಅತ್ತೋ ಹಾಳೆನೆ ಜಲಮಕ ಕೋಲೆ ಅತ್ತೋ ಹಾಳೆನೆ ಜಲಮಕ ಕೋಲೆ ಅತ್ತೋ ಹಾಳೆನೆ ಜಲಮಕ ಕೋಲೆ ಕೇರೆಗೆ ನವದೇರೆ ಕೇರೆಗೆ ನಕಾದೇರೆ ಕೇಳೇರಿ ಮನೆಯ ಹಗಣಿ ಕೋಲೆ ಹಾಡಂದರ ಪಾಪ ಹಾಡಲೇದರ ಪಾಪ ಹಾಡ ಕೇಳವರ ಪರಚಿತ ಕೋಲೆ ಹಾಡ ಕೇಳವರ ಪರಚಿತ